ರೈತ ಮಿತ್ರರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಶೋಕ್ ಕೆಆರ್, ಮುಖ್ಯ ಪಶು ವೈದ್ಯಾಧಿಕಾರಿಗಳು, ಮಂಗಳೂರು ಆಡಳಿತ ವಿಭಾಗ, ಇವರು ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿ ಇದ್ದಾರೆ. ಕಳೆದ ವಾರ ಜಾನುವಾರುಗಳಲ್ಲಿ ವೈಜ್ಞಾನಿಕವಾಗಿ ಅನುಸರಿಸಬೇಕಾದಂತಹ ಆಹಾರ ಕ್ರಮಗಳು ಎಂಬ ವಿಚಾರವಾಗಿ ಬಹಳಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ರು. ಅದರ ಮುಂದುವರಿದ ಭಾಗವಾಗಿ ಇವತ್ತು ಈ ವಿಚಾರದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಇವರಿಂದ ತಿಳಿದುಕೊಳ್ಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮಸ್ಕಾರ ಮೇಡಮ್. ಸರ್, ಇವಾಗ ಜಾನುವಾರುಗಳಲ್ಲಿ ಆಹಾರ ಕ್ರಮಗಳು ಅಥವಾ ಕೊಡುವ ಹಸಿರು ಮೇವಿನಿಂದ ಹಾಲಿನ ಗುಣಮಟ್ಟ ನಿರ್ಧರಿತ ಆಗ್ತದೆ ಎಂಬುದು ಸತ್ಯವಾದಂತಹ ಮಾತು, ಅದು ಹೇಗೆ ಸ್ವಲ್ಪ ವಿಸ್ತೃತವಾಗಿ ಹೇಳ್ತೀರಾ? ಹಾಲಿನ ಗುಣಮಟ್ಟ ಹೇಗೆ ನಿರ್ಧರಿತ ಆಗ್ತದೆ ಅಂದರೆ, ಹಾಲು ಉತ್ಪಾದನೆ ಹಸುಗಳು, ಹೈನೂರು ಹಸುಗಳಲ್ಲಿ ನಾವೇನು ಹೇಳ್ತೇವೆ, ಸೆಲ್ಯುಲೋಸ್ ಅಂತ ಏನು ನಮ್ಮ ಆಹಾರದಲ್ಲಿ ಸಸ್ಯಜನ್ಯ ಇರ್ಬೋದು, ಏನು ಆಹಾರ ತಗೊಳ್ತೇವೆ ಅದರಲ್ಲಿ ಸೆಲ್ಯುಲೋಸ್ ಅಂತ ಇರ್ತದೆ. ಮೆಲ್ಕಾಕುವ ಪ್ರಾಣಿ ಜಾನುವಾರುಗಳಾದ ನಮ್ಮ ಹಸುಗಳು ಆಕಳಿರ್ಬೋದು, ನಂತರ ಅದು ಬಾಯಲ್ಲಿ ಏನು ಆ ಜೊಲ್ಲು ಉತ್ಪಾದನೆ ಆಗ್ತದೆ, ಅಲ್ಲಿಂದ ಡೈಜೆಷನ್ ಸ್ಟಾರ್ಟ್ ಆಗಿ ಮತ್ತೆ ಅದು ಜಠರಕ್ಕೆ ಹೋಗಿ ನಂತರ ಅಲ್ಲಿ ಕಣ್ವಗಳು, ಸೂಕ್ಷ್ಮಾಣು ಜೀವಿಗಳು, ಏನು ಪರಾವಲಂಬಿ ಜೀವಿಗಳಿದೆ ಅದರಲ್ಲಿ ಸೆಲ್ಯುಲೋಸ್ ಬ್ಯಾಕ್ಟೀರಿಯಾ ಅದ ಏನು ಅದು ಡೈಜೆಷನ್ ಆಗಿ ನಂತರ ವಾಲಟೈಲ್ ಫ್ಯಾಟಿ ಆಸಿಡ್ಸ್ ಅಂತ ಏನು ನಾವು ಉತ್ಪಾದನೆ ಆಗುತ್ತೆ, ಅದು ನಮ್ಮ ಹಾಲಿನ ಗುಣಮಟ್ಟದ ಬಗ್ಗೆ ಗುಣಮಟ್ಟ ಬರಲಿಕ್ಕೆ ಇದು ಈ ಪ್ರಕ್ರಿಯೆ ನಮಗೆ ಗೊತ್ತಿರಬೇಕು. ಹಾಲು ಹೇಗೆ ಉತ್ಪಾದನೆ ಆಗ್ತದೆ ಅಂದರೆ ಜನರಿಗೆ ಏನಾಗುತ್ತೆ, ಒಂದು ನಾವು ಮೇವು ಕೊಟ್ಟರೆ ಇದು ಕೊಟ್ಟರೆ ಹಾಲು ಉತ್ಪಾದನೆ ಆಗ್ತದೆ ಅಂತ ಜನರಿಗೆ ಎಲ್ರಿಗೂ ಒಂದು ಅಭಿಪ್ರಾಯ ಇರ್ತದೆ. ಆದರೆ ಮುಖ್ಯವಾಗಿ ನಾವು ಏನು ಆಹಾರ ಕೊಡ್ತೀವಿ, ಆಹಾರ ಕೊಡುವ ಕ್ರಮ ಏನಿರುತ್ತೆ ಅದರ ಬಗ್ಗೆ ನಾವು ತಿಳ್ಕೊಂಡು ಆಹಾರ ಕೊಡುವ ವಿಧಾನ ಏನಿದೆ ಅದರ ಬಗ್ಗೆ ನಮಗೆ ಗೊತ್ತಿರಬೇಕಾಗ್ತದೆ. ಮುಖ್ಯವಾಗಿ ಏನು ಮಾಡ್ತೀವಿ ಅಂದರೆ, ಹೆಚ್ಚಿನವರು ಆಹಾರ ಕೊಡುವಾಗ ಮೊದಲನೇದಾಗಿ ನಾವು ಆಹಾರ ಕೊಡಬೇಕಾದ್ರೆ ಹೇಗೆ ಒಂದು ಸೀಕ್ವೆನ್ಸ್ ಅಂತ ಏನು ಹೇಳ್ತೇವೆ ಅದನ್ನು ಹೇಳೋದಾದರೆ, ಮೊದಲು ಫಾಡರ್ ಅಂದರೆ ಏನಂದರೆ ಒಣ ಮೇವಿರ್ಬೋದು, ಹಸಿರು ಮೇವನ್ನು ಫಸ್ಟ್ ಕೊಡಬೇಕು. ಅದು ಸಹ ಅದನ್ನು ಕಟ್ ಮಾಡೇ ಕೊಡಬೇಕಂತ ನಾನು ಹೇಳೋದು. ಅಂದರೆ ಅದನ್ನು ಯಾಕೆ ಕಟ್ ಮಾಡಬೇಕಂದ್ರೆ ಅದಕ್ಕೊಂದು ವೈಜ್ಞಾನಿಕ ಹಿನ್ನೆಲೆ ಐತೆ. ನಾವು ಅದನ್ನು ಚಾಫ್ ಮಾಡಿದಾಗ ಅದರ ಪಾರ್ಟಿಕಲ್ ಸೈಜ್ ಕಡಿಮೆ ಆಗ್ತದೆ, ಅದು ದೇಹದ ಒಳಗೋದಾಗ ಆ ಕಣ್ವ ಜೀವಿಗಳಿಗೆ, ಸೂಕ್ಷ್ಮ ಜೀವಿಗಳಿಗೆ ಅದರ ಏನು ಅದನ್ನು ಆವರಿಸಿ ಅದನ್ನು ಡೈಜೆಷನ್ನಿಗೆ ತುಂಬ ಸಹಕಾರ ಆಗ್ತದೆ. ಆದರೆ ಅದು ಇಂಪಾರ್ಟೆಂಟ್ ಕ್ರಮ. ಹೆಚ್ಚಿನವರು ಏನಾಗುತ್ತೆ, ಯಾಕೆ ಹಾಗೆ ಕೊಟ್ಟರೆ ಏನಾಗುತ್ತೆ ಅಂತಲೂ ಕೇಳ್ತಾರೆ. ಹಾಗೆ ಕೊಡೋದ್ರಿಂದ ಬಯೋ ಅವೈಲಬಿಲಿಟಿ ಅಂತ ಏನು ಹೇಳ್ತೇವೆ, ಆ ಬ್ಯಾಕ್ಟೀರಿಯಾಗೆ ಏನು ಬೇಕದು ಅದನ್ನು ತಿಂದು ನಂತರ ಅದು ಆ್ಯಸಿಡನ್ನು ಪ್ರೊಡ್ಯೂಸ್ ಮಾಡಿ ಆನಂತರ ನಾವು ಹಾಲು ಉತ್ಪಾದನೆಯನ್ನು ನೋಡೋದು. ಸೊ ಇದು ಉತ್ತಮ ಕ್ರಮ. ನಾವು ಏನೇ ಕೊಡಿ ಬೇಕಾದ್ರೆ ಬೈ ಹುಲ್ಲೇ ಕೊಡಿ, ನೀವು ಬೈ ಹುಲ್ಲನ್ನು, ಒಣ ಹುಲ್ಲನ್ನು, ಬೇಕಾದ್ರೆ ಹಸಿರು ಹುಲ್ಲನ್ನು ಚೆನ್ನಾಗಿ ಚಾಫ್ ಮಾಡಿ ಸಣ್ಣ ಸಣ್ಣ ಏನು ಪಾರ್ಟಿಕಲ್ ಸೈಜ್ ಮಾಡಿ ಕೊಟ್ಟರೆ ತುಂಬ ಅವಶ್ಯಕತೆ. ಈಗ ನಾವು ಪಾಶ್ಚಿಮಾತ್ಯ ದೇಶಗಳಲ್ಲಿ ನಾವು ನೋಡ್ತೀವಿ, ಟೋಟಲ್ ಮಿಕ್ಸ್ಡ್ ರೇಷನ್ ಅಂತ ಹೊಸದಾಗಿ ಬಂದಿದೆ. ಹೊಸದಾಗಿ ಏನಂದರೆ ಅದರಲ್ಲಿ ತಿಂಡಿ ಮಿಶ್ರಣ, ನಿಮ್ಮ ಬೈಹುಲ್ಲು, ನಿಮ್ಮ ಹಸಿರು ಎಲ್ಲ ಮಿಕ್ಸ್ ಮಾಡಿ ಒಂದು ಬ್ಲಾಕ್ ಥರ ಮಾಡ್ತಾರೆ, TMR ಬ್ಲಾಕ್ಸ್ ಅಂತ, ಆರ್ TMR ಮಿಕ್ಸ್ಚರ್ ಅಂತ ಮಾಡ್ತಾರೆ. ಅದನ್ನು ದೊಡ್ಡ ದೊಡ್ಡ ಫಾರ್ಮ್ಗಳಲ್ಲಿ ನಾವು ಅದನ್ನು ಉಪಯೋಗಿಸ್ತಾ ಇರೋದು ನೀವೆಲ್ಲ ನೋಡಿರ್ತೀರಿ. ಹಾಗೆಯೇ ಮುಖ್ಯವಾಗಿ ಮೊದಲನೇದಾಗಿ ನಾವು ಮೇವನ್ನು ಕೊಡಬೇಕು, ನಂತರ ಮೇವು ಮತ್ತು ತಿಂಡಿ ಮಿಶ್ರಣ ಎರಡನ್ನೂ ಒಟ್ಟಿಗೆ ಕೊಡ್ಬೋದು, ತೊಂದರೆ ಇಲ್ಲ. ಆದರೆ ಮೊದಲನೇದಾಗಿ ಫಸ್ಟು ಮೇವು ಕೊಡಬೇಕು, ನಂತರ ತಿಂಡಿ ಮಿಶ್ರಣ ಕೊಡಬೇಕು, ಆನಂತರ ಅದರ ಆರೋಗ್ಯ ಯಾಕೆ ಇದು ಕೊಡಬೇಕಂದ್ರೆ ನಾನು ಹೇಳಿದಾಗೆ ಮೆಲ್ಕು ಹಾಕೋದು ಚೆನ್ನಾಗಿ ಜೀರ್ಣ ಪ್ರಕ್ರಿಯೆ ಚೆನ್ನಾಗಿ ಆಗ್ತದೆ, ಹಾಲು ಉತ್ಪಾದನೆ ಜಾಸ್ತಿ ಆಗ್ತದೆ, ಈ ಪ್ರಕ್ರಿಯೆನ ಫಾಲೋ ಮಾಡಿದರೆ ಒಳ್ಳೆಯದಾಗ್ತದೆ. ಹಾಲಿನ ಉತ್ಪಾದನೆಯಲ್ಲಿ ಮೇವು ಎಂಬುದು ನೇರವಾದಂತಹ ಪರಿಣಾಮ ಬೀರುತ್ತದೆ. ಹಾಗಿದ್ರೆ ಜಾನುವಾರುಗಳಲ್ಲಿ, ಅದರಲ್ಲೂ ಪಶು ಸಾಕಣೆಯಲ್ಲಿ ಎದುರಿಸುವಂತಹ ಸಮಸ್ಯೆಗಳು ಯಾವುವು ಅಂತ ಹೇಳಬಹುದಾ? ಮುಖ್ಯವಾಗಿ ನಾವು ಹಾಲಿನ ಬಗ್ಗೆ ಮಾತಾಡೋದಾದ್ರೆ, ಹಾಲಿನ ಉತ್ಪಾದನೆ ಬಗ್ಗೆ ಮಾತಾಡೋದಾದ್ರೆ, ಅದ್ರ ಜೊತೆಯಲ್ಲಿ ನಾವು ಏನು ಸಮಸ್ಯೆಗಳನ್ನ ಹೈನು ಸಾಕಣೆ ಮಾಡುವಾಗ ಏನು ಅವರಿಗೆ ತೊಂದರೆಗಳು ಬರ್ತದೆ ಅಂತ ಅದರ ಬಗ್ಗೆ ನಾನು ಒಂದು 4 ವಿಚಾರಗಳನ್ನ ನಿಮ್ಮಲ್ಲಿ ಹಂಚಿಕೊಳ್ತೇನೆ. ಇದರಲ್ಲಿ ಮುಖ್ಯವಾಗಿ ನೆಗೆಟಿವ್ ಎನರ್ಜಿ ಬ್ಯಾಲೆನ್ಸ್ ಅಂತ ಹೇಳ್ತೇವೆ. ನೆಗೆಟಿವ್ ಎನರ್ಜಿ ಬ್ಯಾಲೆನ್ಸ್ ಅಂದರೆ 20 ಲೀಟರ್ ದನ ಹಾಲು ಕೊಡ್ತಿರ್ತದೆ, ಅದಕ್ಕೆ ನಮ್ಮ ಇದು ಒಂದು ತಮ್ ರೂಲ್ ಪ್ರಕಾರ ಅಂತ ಏನು ಹೇಳ್ತೇವೆ, ಅದಕ್ಕೊಂದು 400-500 ಗ್ರಾಮ್ ತಿಂಡಿ ಮಿಶ್ರಣ ಬೇಕು. ಅಂದರೆ ಹೆಚ್ಚು ಕಡಿಮೆ 20 ಲೀಟರ್ ಅಂದರೆ ಒಂದು 8 KG ಕೊಡಬೇಕಾಗ್ತದೆ ತಿಂಡಿ ಮಿಶ್ರಣ, ಪ್ಲಸ್ ಅದರ ಬಾಡಿ ದೇಹದ ನಿರ್ವಹಣೆಗೆ ಇನ್ನೊಂದು 2-3 ಕೆಜಿ ಕೊಡಬೇಕಾಗ್ತದೆ. ಒಂದು 10-12 ಕೆಜಿ ಅಷ್ಟು ನಾವು ಪಶುಹಾರ ಕೊಡಬೇಕಾಗತ್ತೆ. ಆದರೆ ಏನಾಗುತ್ತೆ, ರೈತರು ಅವರಿಗೆ ಇಲ್ಲ ನಾನು 5-6 ಕೆಜಿ ಕೊಟ್ಟು ಸುಧಾರಿಸ್ತಾರೆ, ಮತ್ತೆ ಯಾವುದು ಮನೆಯಲ್ಲಿ ಏನು ಅವರಿಗೆ ಸಿಗುತ್ತೆ ಅದರಲ್ಲಿ ಸುಧಾರಿಸ್ತಿರ್ತಾರೆ ಉಳಿದ ಅಂಶ. ಆದರೆ ಅವರಿಗೆ ಯಾವಾಗ ಅದರ ಬಿಸಿ ಯಾವಾಗ ತಟ್ತದೆ ಅಂದರೆ, 1 ವರ್ಷ ಆದಮೇಲೆ ಗರ್ಭ ಕಟ್ಟಲ್ಲ, ಸಂತಾನೋತ್ಪತ್ತಿ ಪ್ರಾಬ್ಲಮ್ ಬರ್ತದೆ, ದನ ದಿನೇ ದಿನೇ ಕ್ಷೀಣಿಸ್ತದೆ, ಮಾಂಸ ಖಂಡಗಳೆಲ್ಲ ಹೋಗ್ತದೆ, ಅದು ಅನುತ್ಪಾದಕ ಆಗ್ತದೆ. ಆಗ ಅವರಿಗೆ ಯಾಕೆ ಅಂತ ಒಂದು ರೀಸನ್ ನಾವು ಹುಡುಕ್ತಾ ಹೋದರೆ, ಯಾಕೆ ಅಂದರೆ ನೆಗೆಟಿವ್ ಎನರ್ಜಿ ಬ್ಯಾಲೆನ್ಸ್ ಅಂದರೆ ದೇಹಕ್ಕೆ ಎಷ್ಟು ಬೇಕಷ್ಟು ನಾವು ಏನೋ ಪೋಷಕಾಂಶ ಕೊಡಲಿಲ್ಲ ಅಂದರೆ ಇಂಥ ಪರಿಸ್ಥಿತಿಗೆ ಅದು ಕಾರಣ ಆಗ್ತದೆ. ಹಾಗೆ ಬರೀ ಹಾಲು ಕೊಡ್ತಾ ಇರೋದ್ರಿಂದ ಹಾಲು ಕೊಡುವ ತಕ್ಕಂತೆ ನಾವು ಅದನ್ನು ನಮ್ಮ ಆಹಾರ ಪ್ರಮಾಣ ಜಾಸ್ತಿ ಮಾಡ್ತಾ ಹೋಗಬೇಕು. ಹೆಚ್ಚಿನವರು ದೊಡ್ಡ ದೊಡ್ಡ ಫಾರ್ಮ್ಗಳು ಯಾಕೆ ಸಸ್ಟೈನಬಲ್ ಸುಸ್ಥಿರವಾಗಿ ಯಾಕೆ ನಿಲ್ಲುವುದಿಲ್ಲ ಅಂದರೆ ಸರಿಯಾದ ಆಹಾರ ಪ್ರಮಾಣನ ಕೊಡ್ತಾ ಇರಲ್ಲ. ಹಾಗಾಗಿ ನಾವು ಎಷ್ಟೋ ಫಾರ್ಮ್ಗಳಲ್ಲಿ ನೋಡಿದ್ದೇವೆ, ಅವ್ರ ಹತ್ರ 100 ದನ ಇರ್ತದೆ, ಆದರೆ 50 ಲೀಟ್ರ್ ಹಾಲನ್ನು ಹಾಕ್ತಿರ್ತಾರೆ. ಆದರೆ ಅವರ ದನದ ನಂಬರ್ಸಿಗೂ ಸಂಖ್ಯೆಗೂ ಅವರು ಹಾಕುವ ಹಾಲಿಗೂ ವ್ಯತ್ಯಾಸ ತುಂಬ ಇದೆ. ಅದರಲ್ಲಿ ಕರೆಯೋದು 1-2-3 ಇರ್ತದೆ ಹಾಲು ಕೊಡುವಂಥದ್ದು, ಇನ್ನು ಮಿಕ್ಕಿದ್ದೆಲ್ಲ ಅನುತ್ಪಾದಕವಾಗಿರ್ತವೆ. ಅದಕ್ಕೆ ಅವರು ಆಹಾರ ಕೊಡ್ತಾ ಇರ್ತಾರೆ. ಹಾಗಾಗಿ ಫಾರ್ಮ್ ಸುಸ್ಥಿರವಾಗಿ ನಿಭಾಯಿಸಲು ಕಷ್ಟ ಆಗ್ತದೆ. ಆ ನಂತರ ಅವರು ಒಂದು ವ್ಯತಿರಿಕ್ತವಾಗಿ ಅದು ಪರಿಣಾಮ ಬೀರುತ್ತದೆ, ಅಂದರೆ ನನಗೆ ಹೈನು ಸಾಕಣೆಯಲ್ಲಿ ಲಾಭದಾಯಕ ಇಲ್ಲ ಅಂತ ಒಂದು ಮನಸ್ಥಿತಿಗೆ ಬಂದುಬಿಡ್ತಾರೆ. ಮನಸ್ಥಿತಿಯಿಂದ ಹೊರಗೆ ಬರಬೇಕಂದ್ರೆ ನಾನು ಹೇಳಿದಾಗೆ ಶಾರೀರಿಕ ಬೆಳವಣಿಗೆ ತಕ್ಕಂತೆ ಆಹಾರ ಕ್ರಮಗಳನ್ನ ಬದಲಾಯಿಸಿದಲ್ಲಿ, ಒಂದು ನುರಿತ ವೈದ್ಯರ ಸಂಪರ್ಕ ಮಾಡಿ ಒಂದು ರೇಷನ್ ಬ್ಯಾಲೆನ್ಸ್ ಮಾಡಿದಲ್ಲಿ ಆ ಫಾರಂ ಉತ್ತಮ ಒಂದು ಗುಣ ಇದಕ್ಕೆ ಹೋಗುವ ಸಾಧ್ಯತೆ ಹೆಚ್ಚಿರ್ತದೆ. ಒಂದದು. ನಂತರ ಕರು ಹಾಕಿದ ಮೇಲೆ ಸಮಸ್ಯೆಗಳು ಜಾಸ್ತಿ. ಯಾಕೆ ಅಂದರೆ ಹೈ ಮಿಲ್ಕ್ ಈಲ್ಡ್ ಲೋ ಫೀಡ್ ಇಂಟೇಕ್ ಸ್ಟ್ರೆಸ್. ಸೊ ಮಿಲ್ಕ್ ಈಲ್ಡ್ ಜಾಸ್ತಿ ಆಗ್ತಾ ಇರ್ತದೆ, ಹಾಲಿನ ಉತ್ಪಾದನೆ ಜಾಸ್ತಿ ಆಗ್ತಾ ಹೋಗ್ತದೆ, ಇಲ್ಲಿ ಆಹಾರ ಕಡಿಮೆ ಕೊಡ್ತಾ ಇರ್ತಾರೆ. ಇದು ಸಹ ಏನೋ ದೇಹಕ್ಕೆ ಒಂದು ಸ್ಟ್ರೆಸ್, ಅಂದರೆ ಅದರ ಬೆಳವಣಿಗೆ ತಕ್ಕಂತೆ ಆಹಾರ ಸಿಗ್ತಾ ಇರೋದಿಲ್ಲ. ಹಾಗಾಗಿ ತನ್ನಲ್ಲಿ ಏನು ರಿಸೋರ್ಸಸ್ ಇದೆ ಅದನ್ನೆಲ್ಲ ಜೈವಿಕವಾಗಿ ಬಾಡಿ ದೇಹ ಅದನ್ನು ಉಪಯೋಗಿಸ್ಕೊಳ್ತಾ ಇರುತ್ತೆ, ಅದನ್ನು ಹೋರಾಡ್ತಾ ಇರುತ್ತೆ. ಸೊ ಹಾಗಾಗಿ ಅದು ಸಹ ಒಂದು ನಾವು ಸ್ಟ್ರೆಸ್ ಅಂತ ಹೇಳ್ತೇವೆ. ನಂತರ ಕೀಟೋಸಿಸ್ ಮತ್ತು ಹಾಲಿನ ಫೀವರ್, ಮಿಲ್ಕ್ ಫೀವರ್ ಅಂತೇನು ಹೇಳ್ತೇವೆ, ಸರಿಯಾಗಿ ಗರ್ಭಧಾರಣೆ ಬರಲ್ಲ, ಫಲ ಕಟ್ಟುವುದಿಲ್ಲ, ಮತ್ತು ಇನ್ನೊಂದು ಮುಖ್ಯವಾಗಿ ಒಂದು ಕರುವಿಂದ ಇನ್ನೊಂದು ಕರು ಹಾಕಲಿಕ್ಕೆ ನಮ್ಮಲ್ಲಿ ಸಮಸ್ಯೆ ಇದೆ. ಅಂದರೆ ಒಂದು ಸ್ವಾಭಾವಿಕವಾಗಿ ಆರೋಗ್ಯವಾಗಿದ್ದರೆ ನಮಗೆ 1-1.5 ವರ್ಷದಲ್ಲಿ ಒಂದು ಕರು ಬಂದರೆ ಹೈನುಗಾರಿಕೆ ಲಾಭದಾಯಕ ಇರ್ತದೆ. ಯಾವಾಗ 1.5 ವರ್ಷದಿಂದ 2.5-3-4 ವರ್ಷ ಆದರೂ ಫಲ ಕಟ್ಟುವುದಿಲ್ಲ, ಅವರಿಗೆ ಹಾಲಾಗೋದಿಲ್ಲ, ನಂತರ ಅದು ನೆಗೆಟಿವ್ ಇದಕ್ಕೆ ಹೋಗ್ತದೆ. ಹಾಗಿದ್ರೆ ಇದರ ನಿವಾರಣೋಪಾಯ ಹೇಗೆ ಅಂತ ಸ್ವಲ್ಪ ಹೇಳ್ತೀರಾ? ಇದಕ್ಕೆ ಕ್ಯೂರ್ ಏನು, ಇದಕ್ಕೆ ಏನು ಸಮಸ್ಯೆ, ನಿವಾರಣೋಪಾಯ ಏನಂತ ಹೇಳೋದಾದ್ರೆ ನಾವು ಅಲ್ಲಲ್ಲೇ ಸರಿ ಮಾಡ್ಕೋಬಹುದು. ಏನಾಗತ್ತೆ, ಹಸುಗಳಲ್ಲಿ ಹೆಚ್ಚಿನ ಬೈಪಾಸ್ ಫ್ಯಾಟ್ ಅಂತ ಹೇಳ್ತೇವೆ ಮೇದಸ್ಸು, ಅದು ಸಿಗ್ತದೆ, ಅಂದ್ರೆ ಏನು ಸಪ್ಲಿಮೆಂಟ್, ಅದನ್ನ ನಾವು ಆಹಾರದಲ್ಲಿ ಆಡ್ ಮಾಡ್ತಾ ಬಂದ್ರೆ ಬೈಪಾಸ್ ಫ್ಯಾಟ್ ಇರ್ಬೋದು, ಮತ್ತೆ ಉತ್ತಮ ಆಹಾರ ಕೊಟ್ರೆ ಈ ಕ್ರಮಗಳಿಂದ ನಾವು ಈ ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡ್ಕೋಬಹುದು, ಸರಿದೂಗಿಸ್ಕೊಳ್ಬಹುದು. ಅದು ಈ ಬೈಪಾಸ್ ಫ್ಯಾಟ್ ಅಂದ್ರೆ ಅದು ಯಾವ ರೀತಿ ಸರ್? ಅದು ಒಂದು ಪೌಡರ್ಡ್ ಫಾರ್ಮ್ ಅಲ್ಲಿ ಇರುತ್ತೆ, ಅದನ್ನ ತಿಂಡಿ ಮಿಶ್ರಣದಲ್ಲಿ ಮಿಕ್ಸ್ ಮಾಡಿ ಸ್ಟಾರ್ಟ್ ಮಾಡ್ಬೋದಾಗತ್ತೆ. ನಂತರ ಮುಖ್ಯವಾಗಿ ನಾನು ಆವಾಗಲೇ ಹೇಳಿದಾಗೆ ಮಿಲ್ಕ್ ಫೀವರ್, ಎಲ್ಲ ಕಡೆ ಮಿಲ್ಕ್ ಫೀವರ್ ಅಂತ ಹೇಳ್ತೇವೆ. ಹಟ್ಟಿಯಲ್ಲಿ ಚೆನ್ನಾಗಿತ್ತು ದನ, ಕರು ಹಾಕಿದ ಮೇಲೆ ದಡಾರ್ ಅಂತ ಬಿದ್ದು ಬಿಡುತ್ತೆ. ಸೊ ಈ ಕ್ಯಾಲ್ಸಿಯಂ ಕಡಿಮೆ ಆದಾಗ ಹೆಚ್ಚಿನ ಹಸುಗಳು, ಯಾಕಂದರೆ 2 ಥರ ಸ್ಟ್ರೆಸ್ ಇರುತ್ತೆ. ಒಂದು ಕರು ಹಾಕಿದ್ದಕ್ಕೆ, ಕರು ಹಾಕಿದ ಮೇಲೆ ಹಾಲು ಸಹ ಪ್ರೊಡಕ್ಷನ್ ಆಗ್ತಿರುತ್ತೆ, ಕರುನ ಸಹ ಉಣಿಸ್ತಾ ಇರಬೇಕು. ಹಾಗಾಗಿ ಆ ನಿರ್ವಹಣೆ ಆ ಸ್ಟ್ರೆಸ್ಸಿಗೆ ಕ್ಯಾಲ್ಸಿಯಂ ಬಾಡಿಯಲ್ಲಿ ಕಡಿಮೆ ಆಗಿ ಕೆಲವೊಮ್ಮೆ ಅಲ್ಲೇ ಕುಸಿದು ಬೀಳ್ತವೆ, ಮತ್ತೆ ಅದು ಕ್ರಮೇಣವಾಗಿ 24 ಗಂಟೆಯಲ್ಲಿ ಏಳಲಿಲ್ಲ ಅಂದರೆ ಅದಕ್ಕೆ ಡೌನರ್ ಕೌ ಸಿಂಡ್ರೋಮ್ ಅಂತ ಹೇಳ್ತೇವೆ. ತುಂಬ ರೈತರಿಗೆ ಇದರಿಂದ ನಾವು ಎಲ್ಲ ಕಡೆ ತುಂಬ ಲಾಸ್ ಆಗ್ತದೆ. ಸೊ ಇದನ್ನು ಹೇಗೆ ಸರಿ ಮಾಡ್ಕೋಬಹುದು? ಒಂದು, 60 ಗ್ರಾಮ್ ಕ್ಯಾಲ್ಸಿಯಂನ ಕರು ಹಾಕುವ ಮುಂಚೆ ಒಂದು 3 ವಾರ 60 ಗ್ರಾಮ್ಸ್ ಕ್ಯಾಲ್ಸಿಯಂ ಸುಣ್ಣ ಏನು ಹೇಳ್ತೇವೆ ಅದನ್ನು ಅವರ ಆಹಾರ ಕ್ರಮದಲ್ಲಿ ಒಂದು ಸ್ವಲ್ಪ ಸೇರಿಸ್ಕೊಂಡು ಬಂದರೆ ಇದನ್ನು ನಿವಾರಣೋಪಾಯ ಆಗುತ್ತೆ. ಮತ್ತು ಸೋಡಿಯಂ ಬೋರೇಟ್ ಒಂದು 35 ಗ್ರಾಮ್ ಕರು ಹಾಕಿದ ಮೇಲೆ ಹಾಕಿದರೆ ಅದು ಕ್ಯಾಲ್ಸಿಯಮನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೆ ತುಂಬ ಸಹಕಾರಿ ಆಗುತ್ತೆ. ಸೋಡಿಯಂ ಬೋರೇಟ್ ಅದು ಸಹ 35 ಗ್ರಾಮ್ ಕರು ಹಾಕಿದ ಮೇಲೆ ಸ್ವಲ್ಪ ನಾವು ಆಹಾರ ಕ್ರಮದಲ್ಲಿ ಅದನ್ನು ಸೇರ್ಕೊಳಿಸಬಹುದು. ಹಾಲು ಕೊಡುವ ದಿನಗಳಲ್ಲಿ ಸಾಮಾನ್ಯವಾಗಿ ಕೆಚ್ಚಲು ಬಾವು ಸಾಮಾನ್ಯವಾದದ್ದು ಅಂತ ಹೇಳಬಹುದು. ಇಂತಹ ಸಂದರ್ಭದಲ್ಲಿ ಇದಕ್ಕೆ ಅನುಸರಿಸಬೇಕಾದಂತಹ ಆಹಾರ ಕ್ರಮಗಳು ಅಥವಾ ಯಾವ ರೀತಿಯಾದಂತಹ ಮುನ್ನೆಚ್ಚರಿಕೆಯನ್ನು ಕೈಗೊಳ್ಳಬಹುದು, ಕೆಚ್ಚಲು ಬಾವನ್ನು ಹೇಗೆ ತಡಿಬಹುದು, ಅದರ ಬಗ್ಗೆ ನಾನು ಒಂದು 2-3 ಪಾಯಿಂಟ್ ಅನ್ನ ಹೇಳ್ತೇನೆ. ಇದರಲ್ಲಿ ಪ್ರಾಪರ್ ಮಿಲ್ಕಿಂಗ್ ಟೆಕ್ನಿಕ್ ಅಂತ ಹೇಳ್ತೇವೆ, ಅಂದ್ರೆ ಹೇಗೆ ಹಾಲನ್ನು ಕರೆಯಲಿಕ್ಕೆ ಒಂದು ಕ್ರಮ ಇದೆ. ಹಾಲು ಕರೆಯೋದು ಸರಿಯಾಗಿ ನಾವು ಫುಲ್ 100% ಕರೆಕ್ಟ್ ಆಗಿ ನಾವು ಅದನ್ನ ಕರೆಯುವ ಕ್ರಮ ಇದೆ, ಅದನ್ನ ಸರಿಯಾಗಿ ಕರಿಬೇಕು, ಅದು ಇಂಪಾರ್ಟೆಂಟ್. ನಂತರ ಹಾಲು ಕರೆಯುವ ಮುಂಚೆ ಹಾಲು ಕರೆದ ಮೇಲೆ ನಮ್ಮ ದ್ರಾವಣ ಸಿಗುತ್ತೆ ಅಯೋಡಿನ್ ದ್ರಾವಣದಲ್ಲಿ ಕ್ಲೀನ್ ಮಾಡ್ಬೇಕು, ಅದು ಇಂಪಾರ್ಟೆಂಟ್. ಅದನ್ನ ಹೆಚ್ಚಿನವರು ಮಾಡುವುದಿಲ್ಲ. ಕೆಚ್ಚಲನ್ನು ಹಾಲು ಕರೆಯುವ ಮುಂಚೆ ತೊಳಿಬೇಕು, ತೊಳೆದು ಅದನ್ನು ಶುಭ್ರವಾದ ಬಟ್ಟೆಯಲ್ಲಿ ಕ್ಲೀನ್ ಮಾಡಿ ಅದಕ್ಕೆ ಟೀ ಡಿಪ್ ಅಂತ ಹೇಳ್ತೇವೆ, ಡಿಪ್ ಅಂದರೆ ಪೋವಿಡಿನ್ ಅಯೋಡಿನ್ ದ್ರಾವಣದಲ್ಲಿ ಡಿಪ್ ಮಾಡಿ ಕ್ಲೀನ್ ಮಾಡಿ ನಂತರ ಕರಿಬೇಕು. ಮತ್ತೆ ಕರೆದ ಮೇಲೆ ಮತ್ತೆ ಅದನ್ನು ಕ್ಲೀನ್ ಮಾಡಿ ಮತ್ತೆ ನಂಜುನಾಶಕದಲ್ಲಿ ಕ್ಲೀನ್ ಮಾಡಬೇಕು. ಒಂದದು ನಾನು ಹೇಳಿದಾಗೆ ಹಟ್ಟಿಯ ಸ್ವಚ್ಛತೆ ಇಂಪಾರ್ಟೆಂಟು, ಮತ್ತೆ ಸಗಣಿ ಹೇಳ್ತೇವೆ ಅದನ್ನು ಕೆಚ್ಚಲು ಭಾಗದಿಂದ ಎಷ್ಟು ಸಾಧ್ಯ ಅಷ್ಟು ಕ್ಲೀನ್ ಮಾಡಿ ಇಡಬೇಕಾಗ್ತದೆ, ಅಂದರೆ ಶುಚಿತ್ವ ಕಾಪಾಡಬೇಕಾಗ್ತದೆ. ಮತ್ತೆ ಹಾಲು ಕರೆದ ನಂತರ ಮಲಗಿಬಿಡ್ತವೆ ಹೆಚ್ಚಿನ, ಅಂದರೆ ಕರೆದ ನಂತರ ಇಮಿಡಿಯೇಟ್ ಮಲಗೋದ್ರಿಂದ ದೇಹದ ಭಾಗ ಇದಕ್ಕೆ ಏನು ನೆಲಕ್ಕೆ ತಾಗೋದ್ರಿಂದ ಅದು ಸಹ ನಮಗೆ ನಂಜು ಒಳಗಡೆ ಬರುವ ಸಾಧ್ಯತೆ ಹೆಚ್ಚಿರ್ತದೆ. ಹಾಲು ಕರೆದ ತಕ್ಷಣ ಅದನ್ನು ಆದಷ್ಟು ಮಲಗಲಿಕ್ಕೆ ಬಿಡದೆ ಸ್ವಲ್ಪ ಅದನ್ನು ಇದು ಮಾಡ್ಬೋದು. ಮತ್ತು ಮಿನರಲ್ ಮಿಕ್ಸ್ಚರ್ ಸಪ್ಲಿಮೆಂಟ್ ನಾನು ಹೇಳಿದಾಗೆ ಅದನ್ನು ನಾವು ಖನಿಜಾಂಶಗಳನ್ನ ಅದರಲ್ಲಿ ಆ್ಯಡ್ ಮಾಡ್ತಾ ಬರ್ಬೋದು. ಸರಿ, ಇವಾಗ ಬೇಸಿಗೆ ಸಮಯದಲ್ಲಿ ಜಾನುವಾರುಗಳಲ್ಲಿ ಅನುಸರಿಸಬೇಕಾದಂತಹ ಆಹಾರ ಕ್ರಮಗಳ ಬಗ್ಗೆ ಸ್ವಲ್ಪ ಹೇಳಬಹುದಾ? ನಾವು ಮುಂದಿನ ದಿನಗಳಲ್ಲಿ ನಾವು ಬೇಸಿಗೆ ಬರೋದು ಕಾರಣ ಇರೋದ್ರಿಂದ ಬೇಸಿಗೆಯಲ್ಲಿ ನಾವು ಹೇಗೆ ಏನು ಜಾನುವಾರುಗಳನ್ನ ನಾವು ನೋಡ್ಕೊಳ್ಬೋದು ಅದರ ಬಗ್ಗೆ ನಾನು ಒಂದು ಅದರ ಬಗ್ಗೆ ಹೇಳ್ತೇನೆ. ಒಂದು, ಯಾವುದೇ ಹಟ್ಟಿ ನಿರ್ಮಾಣ ಮಾಡಬೇಕಾದ್ರೆ ಶುದ್ಧ ಗಾಳಿ ಇಂಪಾರ್ಟೆಂಟ್, ಅವಶ್ಯಕತೆ ಅತಿ ಅವಶ್ಯ. ಅಂದರೆ ಎತ್ತರ ಪ್ರದೇಶದಲ್ಲಿ ಮಾಡಬೇಕು, ಒಂದು ಪೂರ್ವಾಭಿಮುಖವಾಗಿ ಇದ್ದರೆ ಫಾರ್ಮ್ ಒಳ್ಳೆಯದು, ಮತ್ತು ಎತ್ತಿರದಲ್ಲಿ ಇದ್ದರೆ ಒಳ್ಳೆಯದು. ಮತ್ತು ಗಾಳಿ ಚಲನೆ, ವೆಂಟಿಲೇಷನ್ ಅಂತ ಏನು ಹೇಳ್ತೇವೆ, ಒಳಗೆ ಬಂದ ಗಾಳಿ ಹೊರಗೆ ಹೋಗಲಿಕ್ಕೆ ನಾವು ಸ್ವಲ್ಪ ಎತ್ತರದ ಮಾಡಿದರೆ ಒಳ್ಳೆಯದು. ಸೊ ಗಾಳಿ ಎಷ್ಟು ಸ್ವಚ್ಛ ಗಾಳಿ ಸ್ವಚ್ಛ ನೀರು ಸಿಕ್ಕಿದಷ್ಟು ಪ್ರಾಣಿಗಳಿಗೆ ಸಾವಕಾಶವಾಗಿ ಉಸಿರಾಟದ ಪ್ರಕ್ರಿಯೆ ಇರ್ಬೋದು ಅದಕ್ಕೆ ತುಂಬ ಬೇಸಿಗೆಯಲ್ಲಿ ತುಂಬ ಉಪಯೋಗ ಆಗ್ತದೆ. ಯಾಕಂದರೆ ಹಾಲಿನ ಉತ್ಪಾದನೆಗೂ ಬೇಸಿಗೆಗೂ ತುಂಬ ನಂಟಿದೆ. ಏನಂದರೆ ಹಾಲಿನ ಉತ್ಪಾದನೆ ಬೇಸಿಗೆಯಲ್ಲಿ ತುಂಬ ಕಡಿಮೆ ಆಗ್ತದೆ, ಯಾಕಂದರೆ ಬಾಡಿ ಹೀಟನ್ನು ಶಾಖವನ್ನು ತಡ್ಕೊಳ್ಳೋಕ್ಕಾಗದೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇರುತ್ತೆ, ಹಾಗಾಗಿ ಪ್ರೊಡಕ್ಷನ್ ತುಂಬ ಕಡಿಮೆ ಆಗ್ತದೆ. ಅಂಥ ಟೈಮ್ನಲ್ಲೂ ನಾವು ಸುಸ್ಥಿರ ಪ್ರೊಡಕ್ಷನ್ ಬೇಕು ಅಂದರೆ ನಾವು ಸಾಧ್ಯವಾದಷ್ಟು ಹವಾ ನಿಯಂತ್ರಿತ ಫ್ಯಾನ್ ಇರ್ಬೋದು, ಗಾಳಿ ಇರ್ಬೋದು, ಶುದ್ಧ ಗಾಳಿ ಇರ್ಬೋದು, ಸುತ್ತಮುತ್ತ ಏನು ಹಟ್ಟಿಯ ಸುತ್ತ ಮರ ಗಿಡಗಳನ್ನ ನೆಡೋದಿರ್ಬೋದು, ಎಷ್ಟು ಸಾಧ್ಯ ತಂಪನ್ನು ಮಾಡುವಂಥದ್ದು, ಮತ್ತು ಫ್ಯಾನ್ಗಳನ್ನು ಯೂಸ್ ಮಾಡುವಂಥದ್ದು, ಮತ್ತು ಕಾಲಕಾಲಕ್ಕೆ ಬೆಳಗಿಂದ ಒಂದು 11 ಗಂಟೆಯಿಂದ ಒಂದು ಸಂಜೆ 5:30 ನೀರು ಬಾಡಿಗೆ ಸ್ಪ್ರೇ ಮಾಡುವಾಗ ಏನಾದ್ರು ಸ್ಪ್ರಿಂಕ್ಲರ್ಸ್ ಅಂಥದ್ದು ಯೂಸ್ ಮಾಡ್ಬೋದು. ನಂತರ ನಾನು ಹೇಳಿದಾಗೆ ಸುತ್ತಮುತ್ತ ಗಿಡಗಳನ್ನ ಹಾಕ್ಬೋದು. ಲೈಟಿಂಗ್ ಇಂಪಾರ್ಟೆಂಟ್, ಯಾಕೆಂದರೆ ಫೀಡ್ ಇಂಟೇಕ್ ಲೈಟಿಂಗ್ ಕತ್ತಲೆ ಕೋಣೆಯಲ್ಲಿ ಇಟ್ಟರೆ ಅವಕ್ಕೆ ತಿನ್ನುವ ಒಂದು ಕಡಿಮೆ ಆಗ್ತದೆ, ಹಾಗಾಗಿ ಒಂದು ಬೆಳಕಿದ್ದರೆ ಅದಕ್ಕೆ ಆಹಾರದಲ್ಲಿ ಸಹ ಅದು ಸಹ ಒಂದು ಕ್ರಮ. ಮತ್ತು ಸಾಧ್ಯವಾದಷ್ಟು ಮೈಗೆ ನೀರು ಹಾಕ್ತಾ ಇರಬೇಕು, ಬಾಡಿ ತಂಪಾಗಿ ಇಡ್ತಾ ಹೋಗಬೇಕು. ಮತ್ತು ಈ ಬೇಸಿಗೆ ಟೈಮ್ನಲ್ಲಿ ತುಂಬ ಬಿಸಿ ಇದ್ದ ಟೈಮ್ನಲ್ಲಿ ಚಲನವಲನನ ಆದಷ್ಟು ಅವಾಯ್ಡ್ ಮಾಡಿಕೊಂಡ್ರೆ ನಾವು ಬೇಸಿಗೆಯಲ್ಲಿ ಉತ್ತಮವಾಗಿ ಜಾನುವಾರುಗಳನ್ನ ಸಾಕಬಹುದಾಗಿರುತ್ತೆ. ಈಗ ಮೇವು ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಇನ್ನೊಬ್ಬರನ್ನು ಆಶ್ರಯಿಸಬೇಕಾಗ್ತದೆ. ಮನೆ ಅಂತ ಹೇಳುವಾಗ ಒಂದು ಜಾಗ ಜಾಸ್ತಿ ಇರುವುದಿಲ್ಲ, ಕಾರ್ಮಿಕರ ಕೊರತೆ ಇರ್ತದೆ. ಆ ಸಂದರ್ಭದಲ್ಲಿ ಮೇವು ಎಂಬುದು ಹೊರಗಿನಿಂದ ತಂದೆ ಆಗಬೇಕಾಗ್ತದೆ. ಈಗ ಇಂತಹ ಸಮಯದಲ್ಲಿ ತಂದಂತಹ ಮೇವು ಹೆಚ್ಚಿಗಿರ್ತದೆ, ಆ ಸಂದರ್ಭದಲ್ಲಿ ಅದನ್ನು ಹಾಳಾಗದ ರೀತಿಯಲ್ಲಿ ಯಾವ ರೀತಿ ಸಂರಕ್ಷಣೆ ಮಾಡಬಹುದು? ಫಾಡರ್ ಕನ್ಸರ್ವೇಷನ್ ಬಗ್ಗೆ ಹೇಳೋದಾದ್ರೆ ನಾನು ಹಸಿರು ಬೇವು ಬಗ್ಗೆ ಮಾತಾಡಿದೆ, ಒಣಬೇವು ಬಗ್ಗೆ ಮಾತಾಡಿದೆ. ಅದನ್ನು ನಾವು ಹೇಗೆ ನಮ್ಮ ಹತ್ರ ಈಗ ಜಾಸ್ತಿ ಇದ್ರೆ ಅದನ್ನು ಹೇಗೆ ಇಟ್ಕೊಳ್ಬೋದು? ಈಗ ಸಾಂಪ್ರದಾಯಿಕವಾಗಿ ಊರ ಕಡೆ ನಮ್ಮಲ್ಲಿ ಏನು ಅಟ್ಟಿ ಕಟ್ತಾರೆ ಒಣ ಮೇವನ್ನು, ಅದನ್ನು ಮಾಡ್ಕೊಳ್ಬೋದು. ಈಗ ಹೆಚ್ಚಿನ ಜನರಿಗೆ ರೈತರು ನಾನು ಕೇಳಿದ್ದೇನೆ ಸೈಲೇಜನ್ನು ಬೇರೆ ಜಿಲ್ಲೆಗಳಿಂದ ತಂದು ಮಾರಾಟ ಮಾಡಿ ಸೈಲೇಜ್ ಅನ್ನ ಹಾಕ್ತಾ ಇದ್ದಾರೆ. ಸೈಲೇಜ್ ಅಂದ್ರೆ ರಸಮೇವು. ರಸಮೇವು ಜೋಳದ್ದು ಕಡ್ಡಿಯನ್ನ ಆ ರಸಮೇವನ್ನ ತಂದು ಉಪಯೋಗಿಸ್ತಾ ಇದ್ದಾರೆ, ಅಂದ್ರೆ ಹಣ ಕೊಟ್ಟು ತಂದು ಉಪಯೋಗಿಸ್ತಿದ್ದಾರೆ. ಹೆಚ್ಚಿನವರು ಎಲ್ಲಿ ಬೇರನ್ ಲ್ಯಾಂಡ್ಸ್ ಇದೆ, ನಾವು ಈ ಮುಖಾಂತರ ಹೇಳೋದಾದ್ರೆ ಮೇವಿಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟು ತಾವೇ ಬೆಳೆಸಿದ್ರೆ ಅದನ್ನ ಸೈಲೇಜ್ ಮಾಡ್ಕೊಳ್ಬಹುದು. ಯಾವುದು ನಾವು ಜೋಳ ಇರ್ಬೋದು, ಸೋರ್ಗಮ್ ಇರ್ಬೋದು, ಅದನ್ನು ಏನೋ ಹೆಚ್ಚಿನವರು ಬೆಳೆಸಿದರೆ ನಾವೇ ಸೈಲೇಜ್ ಮಾಡಿಕೊಂಡು ಅದನ್ನು ನಾವು ನಮ್ಮ ರಾಸುಗಳಿಗೆ ಉಪಯೋಗಿಸಿದರೆ ನಾನು ಹೇಳಿದಾಗೆ ಪಶು ಆಹಾರದ ಅವಲಂಬನೆ ಕಮ್ಮಿ ಆಗುತ್ತೆ. ಪಶು ಆಹಾರ ತುಂಬ ದುಬಾರಿ ಆಗಿದೆ, ಅದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿಕ್ಕೆ ರೈತರು ಎಷ್ಟು ಸಾಧ್ಯ ಅಷ್ಟು ಮೇವನ್ನು ಬೆಳೆಸ್ಕೋಬೇಕಂತ ನಾನು ಈ ಮುಖಾಂತರ ಕೇಳ್ಕೊಳ್ತೇನೆ. ಕೆಲವು ಸಲ ಏನಾಗುತ್ತದೆ ಅಂದರೆ ಜಾನುವಾರುಗಳಲ್ಲಿ ಕೊಡುವಂತಹ ಆಹಾರ ಕ್ರಮಗಳಲ್ಲಿ ವ್ಯತ್ಯಯ ಆಗುತ್ತೆ, ಏರುಪೇರುಗಳಾಗುತ್ತವೆ. ಏರುಪೇರುಗಳಾದಾಗ ಯಾವ ರೀತಿ ಅದನ್ನು ನಿರ್ವಹಣೆ ಮಾಡಬೇಕಾಗ್ತದೆ ಅಂತ ಹೇಳಿ. ಏರುಪೇರಾದಾಗ ಏನು ನಿರ್ವಹಣೆ ಮಾಡ್ಬೋದು ಅಂತ ನಾನು ಅದರ ಬಗ್ಗೆ ಸ್ವಲ್ಪ ಗಮನ ಸೆಳಿತೇನೆ. ಮುಖ್ಯವಾಗಿ ಏನಾಗುತ್ತೆ, ನಮ್ಮ ಎಲ್ಲ ರೈತರು ಈ ಹಸುಗಳಿಗೆ ನಮ್ಮಲ್ಲಿ ಮೇವಿನ ಅಭಾವ ಇದೆ ಅಂತ ಹೇಳಿ ಬರೀ ದಾಣಿ ಮಿಶ್ರಣ ಮತ್ತು ಪಶು ಆಹಾರ ಕೊಡ್ತಾ ಇರ್ತಾರೆ. ಹೆಚ್ಚಿನ ಪಶು ಆಹಾರ ಕೊಟ್ಟಾಗ ಏನಾಗುತ್ತೆ, ಗೊರಸುಗಳು ಮೆದು ಆಗ್ತದೆ, ಕಾಲು ನೋವು, ತುಂಬ ಗಂಟು ಬೇನೆ ಎಲ್ಲ ಸ್ಟಾರ್ಟ್ ಆಗ್ತದೆ. ಅಂಥ ಪರಿಸ್ಥಿತಿಯಲ್ಲಿ ಅವರು ಪಶು ಆಹಾರನ ಸ್ವಲ್ಪ ಕಡಿಮೆ ಮಾಡಿ ಸ್ವಲ್ಪ ಒಣಹುಲ್ಲು ಸ್ವಲ್ಪ ಹಸಿರು ಮೇವನ್ನು ಸೇರ್ತಾ ಬಂದರೆ ಸ್ವಲ್ಪ ಮಿನರಲ್ ಮಿಕ್ಸ್ಚರ್ ಖನಿಜಾಂಶನ ಅವರ ಏನು ಆಹಾರದಲ್ಲಿ ಅಳವಡಿಸಿಕೊಂಡು ಬಂದರೆ ಈ ಸಮಸ್ಯೆ ಬಗೆಹರಿ ಸಮತೋಲನ ಕಾಪಾಡಿದರೆ ಅದರ ಆರೋಗ್ಯ ಸುಧಾರಿಸ್ತದೆ. ಒಂದು ಮುಖ್ಯವಾಗಿ ಕರು ಹಾಕುವ ಸಮಯದಲ್ಲಿ, ಕರು ಹಾಕುವ ಮುಂಚೆ ಮೊದಲೇ, ಕರು ಅಂದರೆ ಈಗ ಏನು 9 ತಿಂಗಳು ನಾವೇನು ಜೆಸ್ಟೇಷನ್ ಪೀರಿಯಡ್ ಅಂತ ನಾವೇನು ಹೇಳ್ತೇವೆ, ಕರು ಹಾಕುವ ಹತ್ತಿರ ಇರುವಾಗ ಅವರು ದಿನಾಲು ಒಂದು 50-60 ಗ್ರಾಮ್ ನಮ್ಮ ಸುಣ್ಣ ಏನು ಹೇಳ್ತೇವೆ ಅದನ್ನು ಕಲಸಿ ಅವರ ಇದರಲ್ಲಿ ಆಹಾರದಲ್ಲಿ ಸ್ವಲ್ಪ ಸೇರಿಸ್ಕೊಂಡು ಬಂದರೆ ಅವರಿಗೆ ಗಂಟು ಬಾಧೆ ಇರುವುದಿಲ್ಲ, ಮತ್ತು ಕರು ಹಾಕುವ ಸಮಯದಲ್ಲಿ ಅವು ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಅಂದರೆ ಸೋಡಿಯಂ ಬೋರೇಟ್ ಇರ್ಬೋದು, ಕ್ಯಾಲ್ಶಿಯಮನ್ನು ನಾವು ಗರ್ಭಾವಸ್ಥೆ ಇನ್ನೇನು ಕರು ಹಾಕುವ ಸಮಯದಲ್ಲಿ ನಾವು ಅದನ್ನು ಉಪಯೋಗಿಸಿದರೆ ಈ ಥರ ಪ್ರಾಬ್ಲಮ್ ಬರುವುದಿಲ್ಲ. ಮತ್ತು ಮುಖ್ಯವಾಗಿ ಹಾಲಿನ ಬಗ್ಗೆ ನಾವು ಮಾತಾಡೋದಾದರೆ ಹೈನು ರಾಸುಗಳು, ಯಾಕೆಂದರೆ ನಾವು ಹೈನು ರಾಸುಗಳ ಬಗ್ಗೆ ಮಾತಾಡುವಾಗ ನಮ್ಮ ಸರಿಯಾದ ಕ್ರಮ ನಾವು ನೋಡಿದರೆ, ನಾನು ಮೊದಲೇ ಹೇಳಿದಾಗೆ ಸಾಲಿಡ್ಸ್ ನಾನ್ ಫ್ಯಾಟ್ ಅಥವಾ SNF ಹೆಚ್ಚಿನ ಒಣ ಫೈಬರ್ ನಾವು ಆಹಾರದಲ್ಲಿ ಅಳವಡಿಸ್ಕೊಂಡಾಗ ನಮಗೆ SNF ಪ್ರಾಬ್ಲಮ್ ಬರುವುದಿಲ್ಲ. ಸಾಲಿಡ್ಸ್ ನಾನ್ ಫ್ಯಾಟ್ ಒಳ್ಳೆಯ ಹಾಲು ಸಾಂದ್ರತೆ ಹಾಗೂ ಅದರ ಕೀಪಿಂಗ್ ಕ್ವಾಲಿಟಿ ನಾವೇನು ಹೇಳ್ತೇವೆ ಅದೆಲ್ಲ ಇಂಪ್ರೂವ್ ಆಗ್ತದೆ. ಮತ್ತು ಮುಖ್ಯವಾಗಿ ರೈತರಿಗೆ ಬಾಧೆ ಬರೋದು ಕೆಚ್ಚಲ ಬಾವು. ಕೆಚ್ಚಲ ಬಾವು ಹೆಚ್ಚಿನ ರೈತರುಗಳು ತುಂಬ ಸಮಸ್ಯೆಯಲ್ಲಿ ತುಂಬ ಪ್ರಾಬ್ಲಮ್ ಕೊಡ್ತಾ ಇರೋದು ಕೆಚ್ಚಲ ಬಾವು. ಈ ಕೆಚ್ಚಲ ಬಾವು ಆರೋಗ್ಯ ಕ್ರಮ ಸರಿ ಇದ್ದರೆ ಕೆಚ್ಚಲ ಬಾವು 90%-100% ನಾವು ಅವಾಯ್ಡ್ ಮಾಡ್ಬೋದು. ಒಂದು ಹಟ್ಟಿ ಶುದ್ಧ ಕುಡಿಯುವ ನೀರು ಯಾವಾಗಲೂ ಯಥೇಚ್ಛವಾಗಿ ಕೊಟ್ಟು ಆಹಾರದ ಕ್ರಮ ನಾವು ಸಮತೋಲನ ಆಹಾರ ಹಸಿರು ಮೇವು ಒಣಹುಲ್ಲು ಎಲ್ಲ ನಾವು ಕರೆಕ್ಟ್ ಕೊಟ್ಟರೆ ಮತ್ತು ಖನಿಜಾಂಶ ಎಲ್ಲ ಸೂಕ್ತ ಸಮಯದಲ್ಲಿ ಕೊಟ್ಟರೆ ನಮಗೆ ಕೆಚ್ಚಲ ಬಾವನ್ನು ನಾವು ಅವಾಯ್ಡ್ ಮಾಡುವ ಅಂದರೆ ದೂರ ಇಡ್ಬೋದು. ಮತ್ತು ಹಟ್ಟಿ ಸ್ವಚ್ಛತೆ ಇಂಪಾರ್ಟೆಂಟ್. ಹಟ್ಟಿ ನಾವು ಎಷ್ಟು ಶುಚಿತ್ವ ಕಾಪಾಡ್ತೇವೆ ಅಷ್ಟು ನಮಗೆ ಕೆಚ್ಚಲ ಬಾವು ಬರುತ್ತಿಲ್ಲ. ಇದೆಲ್ಲ ನಾವು ಸಾಮಾನ್ಯವಾಗಿ ರೈತರು ಅನುಭವಿಸುವ ಸಂಕಷ್ಟಗಳಿದೆ. ಸರ್, ಸಾಮಾನ್ಯವಾಗಿ ಈ ಕೆಚ್ಚಲ ಬಾವು ಕರು ಹಾಕಿದ ಸಮಯದಲ್ಲಿ ನಮಗೆ ಹೆಚ್ಚಾಗಿ ಕಾಣಿಸುತ್ತದೆ, ಇದಕ್ಕೆ ಪ್ರತ್ಯೇಕ ಕಾರಣ ಏನಾದರೂ ಇದೆಯಾ? ಕಾರಣ ಹಲವಾರು ಇದೆ. ನಾವು ನೋಡೋದಾದರೆ ಹಟ್ಟಿ, ನಾನು ಹೇಳಿದಾಗೆ ಹಟ್ಟಿಯ ಸ್ವಚ್ಛತೆ ಇಲ್ಲದ ಕಾರಣ ಒಂದು. ಕ್ಯಾಲ್ಶಿಯಂ ಫಾಸ್ಫರಸ್ ಏನಾದರೂ ಕಡಿಮೆ ಆದರೆ ನಮಗೆ ಮೊಲ ತೊಟ್ಟುಗಳಲ್ಲಿ ಹೊರಗಿಂದ ಸೂಕ್ಷ್ಮ ಜೀವಿಗಳು ಒಳಗೆ ಹೋಗ್ತದೆ, ಮೊಲ ತೊಟ್ಟುಗಳು ಓಪನ್ ಇರ್ತದೆ. ಹಾಗಾಗಿ ಅದಕ್ಕೆ ನಾವು ಹೇಳೋದು ಕ್ಯಾಲ್ಶಿಯಂ ಫಾಸ್ಫರಸ್ ಅದನ್ನೆಲ್ಲ ಸರಿಯಾಗಿ ಕೊಟ್ಟಿದ್ರೆ ಅದೆಲ್ಲ ಯಾವುದೇ ಸಮಸ್ಯೆ ಬರುವುದಿಲ್ಲ. ಸರ್, ಇವಾಗ ನವಜಾತ ಕರುಗಳು ಅಂದರೆ ಆಗ ತಾನೇ ಹುಟ್ಟಿದಂತಹ ಕರುಗಳ ಪೋಷಣೆ ಹೇಗೆ ಸರ್, ಹಾಗೂ ಅವುಗಳ ಆಹಾರ ಕ್ರಮ ಹೇಗೆ ಅಂತ ಸ್ವಲ್ಪ ಹೇಳ್ತೀರಾ? ಈ ಕರುಗಳು ಈಗ ಹುಟ್ಟಿದ ಕರುಗಳಿಗೆ ನಾವು ಮುಖ್ಯವಾಗಿ ನಿಮ್ಗೆ ಎಲ್ರಿಗೂ ಗೊತ್ತಿರುವ ಹಾಗೆ ಗಿಣ್ಣ ಹಾಲನ್ನು ನಾವು ಮೊದಲ 24 ಗಂಟೆ ಒಳಗೆ ಹೆಚ್ಚು ಎಷ್ಟು ಕೊಡ್ತೇವೆ ಅಷ್ಟು ಒಂದು ಎಷ್ಟು ಅದು ಕುಡಿಯುತ್ತೆ ಅಷ್ಟು ರೋಗ ನಿರೋಧಕ ಶಕ್ತಿ ಅದಕ್ಕೆ ಎಲ್ಲ ಶಕ್ತಿ ಅದರಲ್ಲಿ ಇರ್ತದೆ. ಅದಾದ ಮೇಲೆ ಒಂದು 3-4 ಲೀಟ್ರ್ ತಾಯಿಯ ಹಾಲನ್ನು ಕುಡ್ಕೊಂಡದು ಕರುಗಳು ಬೆಳೀತಾ ಬೆಳವಣಿಗೆ ಆಗ್ತಾ ಹೋಗ್ತದೆ. ಸಾಧಾರಣ ಒಂದು 2-3 ತಿಂಗಳು ಆಗುವಾಗ ನಾವು ಸ್ವಲ್ಪ ಪಶು ಆಹಾರ ಸ್ವಲ್ಪ ಮೇವನ್ನು ಸ್ಟಾರ್ಟ್ ಮಾಡಬೇಕಾಗ್ತದೆ ಕರುಗಳಿಗೆ. ಆನಂತರ ಕರುಗಳು ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಯಾಕಂದರೆ ನಾನು ಹೇಳಿದಾಗೆ ಸರಳ ಜಠರದಿಂದ ಕಾಂಪ್ಲೆಕ್ಸ್ ಸ್ಟೊಮಕಿಗೆ ಪರಿವರ್ತನೆ ಆಗುವ ಕಾಲ ಅದು. ಅದಕ್ಕೆ ನಾವು ಮೇವನ್ನು ಸ್ಟಾರ್ಟ್ ಮಾಡೋದು. ಮೇವನ್ನು ಒಮ್ಮೆ ನಾವು ಸ್ಟಾರ್ಟ್ ಮಾಡಿದ್ಮೇಲೆ ಪಶು ಆಹಾರನ್ನ ಜಾಸ್ತಿ ಮಾಡ್ತಾ ಹೋಗಬೇಕು. ಪಶು ಆಹಾರನ ಜಾಸ್ತಿ ಮಾಡ್ತಾ ಹೋಗುವಾಗ ನಿಮಗೆ ಹಾಲು ಕಡಿಮೆ ಮಾಡಿ ಸ್ಟಾಪ್ ಮಾಡ್ತೇವೆ. ಮತ್ತು ಪಶು ಆಹಾರ ಖನಿಜ ಮಿಶ್ರಣ ಪಶು ಆಹಾರ ಎಲ್ಲ ಕರೆಕ್ಟಾಗಿ ನಾವು ಕೊಡ್ತಾ ಬಂದರೆ ನಾನು ಹೇಳಿದಾಗೆ ಪ್ಯುಬರ್ಟಿ ಒಂದು 50% ಅಂದರೆ ನಾವು ಅದರಲ್ಲಿ ಏನಾಗುತ್ತೆ ಅಂದರೆ ದೇಹದ ತೂಕ ನಾವು ನೋಡ್ತಾ ಇರಬೇಕು. ಎವ್ರಿ ಡೇ ವೆಯ್ಟ್ ಗೇನ್ ಅಂತ ಹೇಳ್ತೇವೆ. ದಿನ ಪ್ರತಿ ಅದರ ತೂಕ ಹೆಚ್ಚಾಗ್ತಾ ಹೋಗಬೇಕು. ತೂಕ ಇಂಪಾರ್ಟೆಂಟ್, ಅದಕ್ಕೆ ನ್ಯೂಟ್ರಿಷನ್ ಬೆಳವಣಿಗೆಗೆ ಅಷ್ಟೇ ಇಂಪಾರ್ಟೆಂಟ್, ಪೋಷಕಾಂಶ ಅಷ್ಟೇ ಇಂಪಾರ್ಟೆಂಟ್. ಸರಿಯಾಗಿ ಬೆಳೆದ್ರೆ ಅದು ಒಂದು 55% ಬಾಡಿ ವೆಯ್ಟ್ ನಾವೇನು ಹೇಳ್ತೇವೆ, ನಾವು ಬರ್ತ್ ವೆಯ್ಟ್ ನೋಡ್ತೇವೆ, ನಂತರ ಏಜ್ ಅಟ್ ಮೆಚ್ಯೂರಿಟಿ ನೋಡ್ತೇವೆ, ವೆಯ್ಟ್ ಅಟ್ ಮೆಚ್ಯೂರಿಟಿ ನೋಡ್ತೇವೆ. ಇದೆಲ್ಲ ಒಂದು ಏನೋ ಹಸುವಿನ ನಮಗೆ ಒಂದು ಕ್ಯಾಲ್ಕುಲೇಷನ್ ಇದೆ. ಇದನ್ನು ರೀಚ್ ಆದರೆ ಅದು ಅದರಲ್ಲಿ ದೇಹದ ಒಳಗಡೆ ಎಲ್ಲ ಬೆಳವಣಿಗೆ ಎಲ್ಲ ಅಂಗಾಂಗಗಳು ಸರಿಯಾದ ರೀತಿ ಬೆಳವಣಿಗೆ ಆಗಿರ್ತದೆ ಅಂತ ನಾವು ದೃಢೀಕರಿಸ್ಬೋದು. ಯಾವಾಗ ಅದರ ವೆಯ್ಟ್ ಗೇನ್ ಅದರ ವಯಸ್ಸು ದಿನ ವೆಯ್ಟ್ ಗೇನ್ ಏನು ಹೇಳ್ತೇವೆ ಆ ಹೊತ್ತಿಗೆ ಆ ಪ್ರೌಢಾವಸ್ಥೆ ಬರುವಾಗ ಅಷ್ಟು ವೆಯ್ಟ್ ಬರಬೇಕು, ಆವಾಗ ನಾವು ಅದನ್ನು ನಿರ್ಧರಿಸ್ತೇವೆ. ಸರಿಯಾಗಿ ಇದೆ. ಹೌದು, ಒಂದು ದನ ಪ್ರೌಢಾವಸ್ಥೆಗೆ ಬಂದಾಗ ನಮ್ಮ ಆಡುಭಾಷೆಯಲ್ಲಿ ಹೇಳ್ತಿದ್ರೆ ಕೂಗ್ಲಿಲ್ಲ ಹೇಳ್ತಾರೆ, ಅಂದ್ರೆ ಹೀಟಿಗೆ ಬರಲಿಲ್ಲ ಅಥವಾ ಬೆದೆಗೆ ಬಂದಿಲ್ಲ ಅಂತ ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿ ಅದಕ್ಕೆ ಏನಾದರೂ ವಿಶೇಷವಾದ ಆಹಾರ ಕ್ರಮಗಳನ್ನು ಅನುಸರಿಸಬೇಕಾ? ಹೇಗೆ ಕೂಗುದಿಲ್ಲ, ಈಗ ಬೆದೆಗೆ ಸರಿಯಾಗಿ ಬರ್ತಾ ಇಲ್ಲ ಅಂದರೆ ಹಲವಾರು, ಅಗೇನ್ ನಾವು ಹೇಳೋದಾದ್ರೆ ಹಲವಾರು ರೀಸನ್ ಇರ್ತದೆ. ಒಂದು, ಪಶುವೈದ್ಯರು ಪರೀಕ್ಷೆ ಮಾಡ್ತಾರೆ ಫಸ್ಟ್, ಅದರ ಬಾಡಿ ಕಂಡೀಷನ್ ಸ್ಕೋರ್ ಅಂತ ನಾನು ಮೊದಲೇ ಹೇಳಿದಾಗೆ ಅದರ ದೇಹದ ಆಕಾರ ರಚನೆ ನೋಡ್ತೇವೆ. ಅದರಲ್ಲಿ ಆಚಾರ ಇದೆಯಾ, ಅದಕ್ಕೆ ಆಹಾರ ತಿಂತಾ ಇದೆಯಾ, ಆಹಾರ ತಿಂತಾ ಇಲ್ವಾ, ಇಲ್ಲ ಹುಳದ ಉಪಟಳ ಇದೆಯಾ, ಅದನ್ನೆಲ್ಲ ಒಂದು ವೈದ್ಯರು ಎಕ್ಸಾಮಿನ್ ಮಾಡ್ತಾರೆ. ಅದೆಲ್ಲ ಆದ ಮೇಲೆ ಆಹಾರ ಕ್ರಮದಲ್ಲಿ ಏನಾದರೂ ಬದಲಾವಣೆಗಳಿದ್ದರೆ ಅವರಿಗೆ ಆಹಾರದ ಬಗ್ಗೆ ಅಡ್ವೈಸ್ ಮಾಡ್ತಾರೆ. ಅದಲ್ಲದೆ ಪ್ರತಿ ಪರೀಕ್ಷೆನೇ ಮಾಡ್ತಾರೆ, ಗರ್ಭಕೋಶ ಒಳಗಡೆ ಬೆಳೆದಿದೆಯಾ ಇಲ್ವಾ, ಗರ್ಭಕೋಶದಲ್ಲಿ ಏನಾದರೂ ನಂಜಿದೆಯಾ, ಗರ್ಭಕೋಶದಲ್ಲಿ ಏನಾದರೂ ಸಿಸ್ಟ್ ಇದೆಯಾ, ಇದನ್ನೆಲ್ಲ ನೋಡಿ ಅದನ್ನು ರೂಲ್ ಔಟ್ ಅಂದರೆ ಫಸ್ಟ್ ಅದನ್ನು ರೂಲ್ ಔಟ್ ಮಾಡ್ತಾರೆ. ಅದಲ್ಲದೆ ನಂತರ ಅವರು ಅದರ ಚಟುವಟಿಕೆಗಳು ನೋಡ್ತಾರೆ, ಹೊರಗೆ ಬಿಡ್ತಾರಾ ಒಳಗೆ ಇರ್ತದ, ಇದನ್ನೆಲ್ಲ ನೋಡಿ ನಂತರ ಒಂದು ನಾವು ನಮ್ಮ ಇದರಲ್ಲಿ ಹೇಳಿದರೆ ಕಾಂಪ್ರಹೆನ್ಸಿವ್ ಅಸೆಸ್ಮೆಂಟ್ ಮಾಡಬೇಕಾಗ್ತದೆ ಯಾವುದು ಪ್ರಾಬ್ಲಮ್ ಇದೆ ಅಂತ. ಆನಂತರ ಅದಕ್ಕೆ ಏನೋ ಮಾರ್ಗೋಪಾಯಗಳನ್ನ ನಾವು ವೈದ್ಯರು ಸಜೆಸ್ಟ್ ಮಾಡ್ಬೋದಾಗುತ್ತೆ. ಇದಕ್ಕೆ ಬರೀ ಆಹಾರದಲ್ಲಿ ಕೆಲವೊಂದು ನಾವು ಊರಿನಲ್ಲಿ ನಾವು ಹಳ್ಳಿಯಲ್ಲಿ ನೋಡುವ ಪ್ರಾಕ್ಟೀಸ್ ಏನಂದರೆ ಹೆಚ್ಚಿನವರು ಮಿನರಲ್ ಮಿಕ್ಸ್ಚರ್ ಖನಿಜಾಂಶನ ಡೈಲಿ ಒಂದು 50-60 ಗ್ರಾಮ್ ಆಹಾರದಲ್ಲಿ ಹೆಚ್ಚು ಕೊಡಬೇಕು. ಮತ್ತು ಪಶು ಆಹಾರ ಅದನ್ನೇ ಜಾಸ್ತಿ ಕೊಡ್ತಿದ್ರೆ ನಾನು ಹೇಳಿದಾಗೆ ಒಣ ಮೇವು ಹಸಿರು ಮೇವನ್ನೆಲ್ಲ ಸ್ವಲ್ಪ ಆ್ಯಡ್ ಮಾಡಿ ನಂತರ ಒಂದು 2-3 ಬೆದೆಗೆ ಬರುವಷ್ಟು ತೂಕ ಇಲ್ಲ ಅಂದರೆ ದೇಹದ ತೂಕ ಕಡಿಮೆ ಇದ್ದರೆ ದೇಹದ ತೂಕ ಬರಬೇಕು. ಮತ್ತು ಹೆಚ್ಚಿನವರು ಹುರುಳಿಯನ್ನು ಕಡಿದು ಊರಿನಲ್ಲಿ ಹುರುಳಿಯನ್ನು ಕೊಡ್ತಾ ಬರ್ತಾರೆ ಹೀಟಿಗೆ ಬರಲಿ ಅಂತ. ಸೊ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ಬಟ್ ನಾನು ಹೇಳೋದೇನೆಂದರೆ ರೈತರು ಸಮಸ್ಯೆನ ಏನು ಸಮಸ್ಯೆ ಅಂತ ಒಂದು ವೈದ್ಯರ ಹತ್ರ ಪರೀಕ್ಷಿಸಿ ನಂತರ ತೀರ್ಮಾನ ತಗೊಳ್ಳೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ ಇದರಲ್ಲಿ ಈ ವಿಚಾರದಲ್ಲಿ. ಸರ್, ಇದುವರೆಗೆ ನಮ್ಮ ಸ್ಟುಡಿಯೋದಲ್ಲಿ ಬಂದು ಬಹಳಷ್ಟು ಮಾಹಿತಿಗಳನ್ನು ನಮ್ಮ ರೈತ ಮಿತ್ರ ಜೊತೆ ಹಂಚಿಕೊಂಡ್ರಿ, ತಮಗೆ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ರೈತ ಬಂಧವರೇ, ಇದುವರೆಗೆ ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ಅಶೋಕ್ KR ಮುಖ್ಯ ಪಶುವೈದ್ಯಾಧಿಕಾರಿಗಳು, ಮಂಗಳೂರು ತಾಲೂಕು ಆಡಳಿತ ವಿಭಾಗ ಇವರು ನಮ್ಮ ಜೊತೆ ಜಾನುವಾರುಗಳಲ್ಲಿ ವೈಜ್ಞಾನಿಕವಾಗಿ ಅಳವಡಿಸಬೇಕಾದಂತಹ ಆಹಾರ ಕ್ರಮಗಳ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟರು. ಇವರನ್ನು ಸಂಪರ್ಕಿಸಬೇಕಿದ್ದಲ್ಲಿ ಇವರ ಸಂಪರ್ಕ ಸಂಖ್ಯೆ ಹೀಗಿದೆ: 9243336. ಇನ್ನೊಮ್ಮೆ 9243309569. ಸರಿ ರೈತ ಮಿತ್ರರೇ, ಹಾಗಿದ್ರೆ ಮುಂದಿನ ಸೋಮವಾರ ಮತ್ತೋರ್ವ ಪಶುವೈದ್ಯಾಧಿಕಾರಿಯೊಂದಿಗೆ ನಮ್ಮ ನಿಮ್ಮ ಭೇಟಿ. ಅಲ್ಲಿಯವರೆಗೆ ನಮಸ್ಕಾರ. ಇದುವರೆಗೆ ಜಾನುವಾರುಗಳಲ್ಲಿ ವೈಜ್ಞಾನಿಕವಾಗಿ ಅನುಸರಿಸಬೇಕಾದ ಆಹಾರ ಕ್ರಮಗಳು ಈ ಕುರಿತು ಡಾಕ್ಟರ್ ಅಶೋಕ್ ಕೆಆರ್ ಅವರ ಸಂದರ್ಶನದ ಎರಡನೇ ಭಾಗ ಪ್ರಸಾರವಾಯಿತು. ಸಂದರ್ಶಕರು ರಜನಿ ಭಟ್. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಲಾಲ್ ಹೇ ಕಮಾಲ್ ಹೇ ಲಹೂ ಯೇ ಬೇಮಿಸಾಲ್ ಹೇ ಯೇ ತೇರಾ ಕ್ಯಾ ಯೇ ಮೇರಾ ಕ್ಯಾ ಲಹೂ ಸಭೀ ಕಾ ಲಾಲ್ ಹೇ ಗಿರೇ ಕಹೀ ತೋ ಕತ್ರಾ ಹೇ ಬಹೇ ತೋ ಬೇಕಾರ ಹೇ ಕಾಮ್ ಆಯೇ ಕಿಸೀ ಕೇ ಅಗರ್ ತಭೀ ಯೇ ಗುಲ್ಜಾರ್ ಹೇ ಹಾಥ ಬಢಾ ಕೇ ತೋ ದೇಖೋ ರತನ್ ಕರ್ಕೆ ತೋ ದೇಖೋ ಬುಝತಿ ಜೀವನ್ ಕಿಲೋ ಕೋ ರಕ್ತದಾನ್ ಸೇ ಜಲಾ ಕೇ ತೋ ದೇಖೋ. रक्तदान महादान आपका एक यूनिट ब्लड 3 जिंदगियां बचा सकता है. आइए हम रक्तदान करें और इस महान कार्य में अपनी भागीदारी सुनिश्चित करें. रक्तदान सेवाएं स्वास्थ्य सेवा महानिदेशालय स्वास्थ्य एवं परिवार कल्याण मंत्रालय भारत सरकार द्वारा जनहित में जारी. ಕೆಳಗರೆ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 ರೂಪಾಯಿಗಳಿಂದ 53,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 30,500 ರೂಪಾಯಿಗಳಿಂದ 41,000 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 25,000 ರೂಪಾಯಿಗಳಿಂದ 35,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 10,000 ರೂಪಾಯಿಗಳಿಂದ 18,500 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,035 ರೂಪಾಯಿಗಳಿಂದ 45,000 ರೂಪಾಯಿಗಳು, 2ನೇ ವರ್ಗ 1,030,000 ರೂಪಾಯಿಗಳಿಂದ 40,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,600 ರೂಪಾಯಿಗಳಿಂದ 5,400 ರೂಪಾಯಿಗಳು, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 3,500 ರೂಪಾಯಿಗಳಿಂದ 4,500 ರೂಪಾಯಿಗಳು, IR8 ಕ್ವಿಂಟಾಲಿಗೆ 3,800 ರೂಪಾಯಿಗಳಿಂದ 4,500 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಾಲಿಗೆ 2,300 ರೂಪಾಯಿಗಳಿಂದ 2,500 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,650 ರೂಪಾಯಿಗಳಿಂದ 5,200 ರೂಪಾಯಿಗಳು, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,500 ರೂಪಾಯಿಗಳಿಂದ 5,000 ರೂಪಾಯಿಗಳು, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 5,000 ರೂಪಾಯಿಗಳಿಂದ 5,500 ರೂಪಾಯಿಗಳು, ಮೆಣಸು ಕ್ವಿಂಟಾಲಿಗೆ 16,000 ರೂಪಾಯಿಗಳಿಂದ 20,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಾಲಿಗೆ 13,000 ರೂಪಾಯಿಗಳಿಂದ 66,500 ರೂಪಾಯಿಗಳು, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 13,500 ರೂಪಾಯಿಗಳಿಂದ 14,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 4,500 ರೂಪಾಯಿಗಳಿಂದ 6,000 ರೂಪಾಯಿಗಳು, ಕದಳಿ ಕ್ವಿಂಟಾಲಿಗೆ 5,500 ರೂಪಾಯಿಗಳಿಂದ 7,000 ರೂಪಾಯಿಗಳು, ಗಾಳಿ ಕ್ವಿಂಟಾಲಿಗೆ 6,000 ರೂಪಾಯಿಗಳಿಂದ 6,500 ರೂಪಾಯಿಗಳು, ನೇಂದ್ರ ಕ್ವಿಂಟಾಲಿಗೆ 7,000 ರೂಪಾಯಿಗಳಿಂದ 8,000 ರೂಪಾಯಿಗಳು. ಇದು ಮಂಗಳೂರು ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಈಗ ಭಕ್ತಿಗೀತೆಗಳು. ಮೊದಲಿಗೆ ಗೋಪಾಲದಾಸರ ಭಕ್ತಿ ರಚನೆ ಎಂ ವೆಂಕಟೇಶ್ ಕುಮಾರ್ ಅವರ ಧ್ವನಿಯಲ್ಲಿ. ಮನೆಯ ಕಟ್ಟುವರುಂಟು. ಕಟ್ಟುವರುಂಟು ಮನೆಯ ಕಟ್ಟುವರುಂಟು ಮಡದಿ ಮಕ್ಕಳು ಉಂಟು ಧನವಗಳಿಸುವರುಂಟು ಗಳಿಸದಿದ್ದವರುಂಟು ಮನೆಯ ಕಟ್ಟುವರುಂಟು ಕಟ್ಟುವರುಂಟು ಧನವ ಕಟ್ಟುವರುಂಟು ದಾನ ಮಾಡುವರುಂಟು ಕೊಟ್ಟವರುಂಟು ಋಣವ ಕೊಟ್ಟವರುಂಟು ಋಣ ಮಾಡಿದವರುಂಟು ಮನೆಯ ಕಟ್ಟುವರುಂಟು ಋಣವ ಕೊಟ್ಟವರುಂಟು ಋಣ ಮಾಡಿದವರುಂಟು ಮಣಿಗಾರತನವಿದರೊಳೆಂದಿಗೂ ಬೇಡ ಮಣಿಗಾರತನವಿದರೊಳೆಂದಿಗೂ ಬೇಡ ಮುನಿಗಳು ಸಹಿತವಾಗಿ ಸಹಿತವಾಗಿ ಮೋಸ ಹೋದರು ಇದಕ್ಕೆ ಮುನಿಗಳು ಸಹಿತವಾಗಿ ಮೋಸ ಹೋದರು ಇದಕ್ಕೆ ಗುಣಪೂರ್ಣ ಗುಣಪೂರ್ಣ ಚಲ್ವ ಗೋಪಾಲ ವಿಠಲ ಗುಣಪೂರ್ಣ ಚಲ್ವ ಗೋಪಾಲ ವಿಠಲ ಗೋಪಾಲ ವಿಠಲ ಗುಣಪೂರ್ಣ ಚಲ್ವ ಗೋಪಾಲ ವಿಠಲ ಗುಣ ಚಿಂತನೆಯೋಳಿಡು ನಿನ್ನ ಗುಣ ಚಿಂತನೆಯೊಳಿಡು ಇಷ್ಟೇ ಸಾಕು ಗೋಪಾಲ ವಿಠಲ ನಿನ್ನ ಗುಣ ಚಿಂತನೆಯೊಳಿಡು ಇಷ್ಟೇ ಸಾಕು ಈಗ ಕೇಳಿ ವಿದ್ಯಾಭೂಷಣ್ ಅವರು ಹಾಡಿರುವ ಪುರಂದರದಾಸರ ಭಕ್ತಿ ರಚನೆ. ಆಚಾರವಿಲ್ಲದ ನಾಲಿಗೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ವಿಚಾರವಿಲ್ಲದೆ ಪರರ ದೂಷಿಪುದಕ್ಕೆ ವಿಚಾರವಿಲ್ಲದೆ ಪರರ ದೂಷಿಪುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ ಚಾಚಿಕೊಂಡಿರುವಂಥ